ಭಾರತ ಸರ್ಕಾರದ ರಾಷ್ಟೀಯ ಕೃತಕ ಗರ್ಭಧಾರಣೆ ಕಾರ್ಯಕ್ರಮ ರಾಜ್ಯದ 17 ಜಿಲ್ಲೆಗಳಲ್ಲಿ ಅನುಷ್ಠಾನ. ಬಾಗಲಕೋಟೆ, ಬೆಳಗಾವಿ, ಬಳ್ಳಾರಿ, ಬೀದರ್, ಚಿಕ್ಕಮಗಳೂರು, ಚಿತ್ರದುರ್ಗ, ದಾವಣಗೆರೆ, ಧಾರವಾಡ, ಗದಗ್, ಕಲಬುರಗಿ, ಕೊಪ್ಪಳ, ಕೊಡಗು, ಶಿವಮೊಗ್ಗ, ರಾಯಚೂರು, ಉತ್ತರ ಕನ್ನಡ, ವಿಜಯಪುರ, ಯಾದಗಿರಿ ಜಿಲ್ಲೆಗಳ ರೈತರೇ ಕಾರ್ಯಕ್ರಮದ ಸದುಪಯೋಗ ಪಡಿಸಿಕೊಳ್ಳಿ. ಮಿಶ್ರತಳಿ, ದೇಶಿ ತಳಿ ಮತ್ತು ಅನಿರ್ದಿಷ್ಟ ತಳಿಗಳ ಹಸು ಮತ್ತು ಎಮ್ಮೆಗಳಿಗೆ ಉತ್ಕೃಷ್ಟ ದರ್ಜೆಯ ದೇಶಿ ಮತ್ತು ವಿದೇಶಿ ತಳಿ ರಾಸುಗಳ ವೀರ್ಯ ಬಳಕೆ. ಈ ಉಚಿತ ಸೌಲಭ್ಯ 2022 ಮೇ ತಿಂಗಳ 31 ರೈತರ ಮನೆಯ ಬಾಗಿಲಲ್ಲೇ ಲಭ್ಯ. ಪ್ರಕಟಣೆ ಆಯುಕ್ತರು, ಪಶುಪಾಲನೆ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆ, ಕರ್ನಾಟಕ ಸರ್ಕಾರ. ಆತ್ಮೀಯ ಶ್ರೋತೃ ಬಾಂಧವರೇ, ನಿಮ್ಮ ನೆಚ್ಚಿನ ವಿಜಯಪುರ ಆಕಾಶವಾಣಿ ಕೇಂದ್ರದಿಂದ ಮೂಡಿಬರಲಿದೆ ಹೊಸ ಸರಣಿ ಕಾರ್ಯಕ್ರಮ. ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ಶುಭ ಸಂದರ್ಭದಲ್ಲಿ ಪ್ರಸಾರವಾಗಲಿದೆ ಗಾಂಧಿ ಚಿಂತನ ಮಾಲಿಕೆ. ಗಾಂಧಿ ಜಯಂತಿಯಿಂದ ಆರಂಭ. ಪ್ರತಿದಿನ ಸಂಜೆ 6 ಕೇಳಲು ಮರೆಯದಿರಿ. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇವತ್ತಿನ ದಿವಸ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ವಿಜಯಪುರ ಕೃಷಿ ಮಹಾವಿದ್ಯಾಲಯದ ವಿದ್ಯಾರ್ಥಿಯಾದ ನೂರ್ ಪಾಷಾ ಅವರೊಂದಿಗೆ ಡ್ರ್ಯಾಗನ್ ಫ್ರೂಟ್ ಕುರಿತು ಸಂದರ್ಶನ. ಸಂದರ್ಶಕರು ನವೀನ್ ಕುಮಾರ್ ಕದ್ರಿ. ರೈತ ಬಾಂಧವರೇ ನಮಸ್ಕಾರ. ಇಂದು ನಮ್ಮ ಜೊತೆಯಲ್ಲಿದ್ದಾರೆ ನೂರ್ ಪಾಷಾ ಅವರು. ಇವರು ವಿಜಯಪುರದ ಕೃಷಿ ಮಹಾವಿದ್ಯಾಲಯದ ವಿದ್ಯಾರ್ಥಿ. ಇವರೀಗ ಡ್ರ್ಯಾಗನ್ ಫ್ರೂಟ್ ಅಂದರೆ ಡ್ರ್ಯಾಗನ್ ಹಣ್ಣು ಬಗ್ಗೆ, ಅದರ ಬೆಳೆಸುವ ಬಗ್ಗೆ ತಿಳಿಸ್ತಾರೆ. ಈಗ ನೂರ್ ಪಾಷಾ ಅವರೇ, ಈ ಡ್ರ್ಯಾಗನ್ ಫ್ರೂಟ್ ಅಂದರೆ ಏನು, ಇದು ಹೇಗೆ ಬೆಳೆಸೋದು, ಇದರ ಬಗ್ಗೆ ಸ್ವಲ್ಪ ತಿಳಿಸಿ. ನಮಸ್ಕಾರ ಸರ್. ನಮಸ್ಕಾರ. ಇವತ್ತು ಅಂತಾರಾಷ್ಟೀಯ ಮಾರುಕಟ್ಟೆಯಲ್ಲಿ ಭಾರಿ ಬೆಳಿಕೆ ಮತ್ತು ದರಗಟ್ಟಿಸಿಕೊಂಡಿರುವ ಈ ವಿದೇಶಿಯ ಮೂಲದ ಡ್ರ್ಯಾಗನ್ ಫ್ರೂಟ್ ಬೆಳೆ ಜಿಲ್ಲೆಯ ಮಣ್ಣಿನಲ್ಲಿ ಹುಲಿಸಾಗಿ ಬೆಳೆಯುವುದರ ಮೂಲಕ ನಿರೀಕ್ಷೆಯನ್ನು ಮೂಡಿಸಿದೆ. ಹವಗುಣ ಮತ್ತು ಮಣ್ಣಿನ ಗುಣಗಳ ಪೂರಕವಾಗುವುದರಿಂದ ರಾಜ್ಯದಲ್ಲಿ ಮೊದಲ ಬಾರಿಗೆ ನಮ್ಮ ಪಕ್ಕದ ಜಿಲ್ಲೆಯಾದ ಬೆಳಗಾವಿ ಜಿಲ್ಲೆಯಲ್ಲಿ ಈ ಹಣ್ಣು, ಎಲ್ಲ ರೈತರು ಈ ಹಣ್ಣನ್ನು ಬೆಳೆಯುತ್ತಿದ್ದಾರೆ ಮತ್ತು ತೋಟಗಾರಿಕಾ ಇಲಾಖೆಯೂ ಮುಂದವಾಗಿದೆ. ಇವತ್ತು ಡ್ರ್ಯಾಗನ್ ಫ್ರೂಟ್ ಹಣ್ಣು ಅತಿ ಕಡಿಮೆ ನೀರಿನಲ್ಲಿ ಮತ್ತು ಹೆಚ್ಚು ಲಾಭ ನೀಡುವ ಬಹುವಾರ್ಷಿಕ ಹಣ್ಣು ಆಗಿರುತ್ತದೆ ಸರ್. ಅಂದ್ರೆ ಇದು ನಮ್ಮ ಜಿಲ್ಲೆಗೆ ಸೂಕ್ತವಾಗಿದೆ, ಇಲ್ಲಿನ ಮಣ್ಣು ಅದಕ್ಕೆ ಸೂಕ್ತವಾಗಿದೆ. ಈಗ ಪಕ್ಕದ ಬೆಳಗಾವಿ ಜಿಲ್ಲೆ ಬಗ್ಗೆ ನೀವು ಹೇಳಿದ್ರಿ, ಅಲ್ಲಿ ಸಾಕಷ್ಟು ಬೆಳೆಸ್ತಾರಂತ ಹೇಳಿದ್ರಿ, ಅಂತವೇ ಮಣ್ಣು ಹವಾಗುಣ ಬಿಜಾಪುರದಲ್ಲಿ ಇದೆ. ಇದು ಸರ್ ಬೆಳಗಾವಿ ಜಿಲ್ಲೆ ಬಿಜಾಪುರ, ಬಾಗಲಕೋಟು, ಇದು ಸಮಶೀತೋಷ್ಣ ವಲಯದಲ್ಲಿ ಬರುವುದರ ಮೂಲಕ, ಅಂತಂದ್ರೆ ಇದಕ್ಕೆ ಉಷ್ಣ ಮತ್ತು ಸೂರ್ಯನ ಬೆಳಕು ಮತ್ತು ಮಣ್ಣು ಒಂದೇ ವಿಧದ ಮಣ್ಣಾಗಿದ್ದರಿಂದ ಈ ಹಣ್ಣು ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಸಹ ಬೆಳೆಯಬಹುದು. ಅಂದ್ರೆ ಇಲ್ಲಿ ಬೇಸಿಗೆಯಲ್ಲಿ ತಾಪಮಾನ ಹೆಚ್ಚಿದ್ರೂ ಕೂಡ ಇದು ಬೆಳೆಸಲಿಕ್ಕೆ ಏನು ತೊಂದರೆ ಇಲ್ಲ. ಹಾ ಸರ್, ಇದು ಮೂಲತಃ ಮಧ್ಯ ಅಮೆರಿಕದ ದೇಶದ ಹಣ್ಣಾಗಿರುತ್ತದೆ. ಇದು ಸರ್ ಸಮಶೀತೋಷ್ಣ ವಲಯ ಅಂತಂದ್ರೆ ಅತಿ ಹೆಚ್ಚು ಬಿಸಿಲು ಇರುತ್ತೆ ಮತ್ತು ಕಡಿಮೆ ನೀರು ಇರುತ್ತೆ. ಮತ್ತು ನಮ್ಮ ಬಿಜಾಪುರ ಜಿಲ್ಲೆ, ಬೆಳಗಾವಿ ಜಿಲ್ಲೆ ಮತ್ತು ಬಾಗಲಕೋಟೆ ಇವೆಲ್ಲ ಜಿಲ್ಲೆ ಬರುವುದು ಬೇಸಾಯ ಕೃಷಿ ಅಂತಂದ್ರೆ ಡ್ರೈಲ್ಯಾಂಡ್ ಅಗ್ರಿಕಲ್ಚರ್ ಇರ್ತಾರೆ ಸರ್. ಇಲ್ಲಿ ನೀರಿನ ಪ್ರಮಾಣ ಬಹಳ ಕಡಿಮೆ ಇರುತ್ತೆ, ಅದಕ್ಕೆ ಈ ಹಣ್ಣು ಕಡಿಮೆ ನೀರಿನಲ್ಲಿ ಬೆಳೆಯಬಹುದು. ಅಂದ್ರೆ ಯಾವ ಪ್ರದೇಶದಲ್ಲಿ ಕಡಿಮೆ ಇದಿದೆ ನೋಡಿ, ನೀರಿನ ಪ್ರಮಾಣ ಕಡಿಮೆ ಇದೆ, ಅಲ್ಲಿ ಬೆಳೆಸಲಿಕ್ಕೆ ಇದು ಸೂಕ್ತವಾಗಿದೆ. ಆಮೇಲೆ ಹೆಚ್ಚು ತಾಪಮಾನ ಇದ್ರೂ ಕೂಡ ಏನ್ ಸಮಸ್ಯೆ ಇಲ್ಲ ಇದಕ್ಕೆ. ಇಲ್ಲ ಸರ್. ಇದು ಸರ್ ಪಾಪಸ್ಕಳ್ಳಿಯ ಕುಟುಂಬಕ್ಕೆ ಸೇರಿದ ಹಣ್ಣು ಸರ್. ಇದು ಅಂತಂದ್ರೆ ಪಾಪಸ್ಕಳ್ಳಿಯ ಕುಟುಂಬಕ್ಕೆ ಸೇರುತ್ತೆ ಅಂದ್ರೆ ಅದು ಮರುಭೂಮಿಯಲ್ಲಿ ಬೆಳೆಯುತ್ತೆ ಸರ್ ಪಾಪಸ್ಕಳ್ಳಿ. ಸೊ ಇದರಿಂದ ನಮ್ಗೆ ಗೊತ್ತಾಗುತ್ತೆ ಪಾಪಸ್ಕಳ್ಳಿ ಕುಟುಂಬಕ್ಕೆ ಸೇರಿದ ಈ ಡ್ರ್ಯಾಗನ್ ಫ್ರೂಟ್ ಆದ್ರೆ ಇದು ಅತಿ ಹೆಚ್ಚು ಬಿಸಿಲಲ್ಲಿ ಸಹ ಇದನ್ನು ತಳ್ಕೊಳ್ಳುತ್ತೆ ಮತ್ತು ಕಡಿಮೆ ನೀರಿದ್ರೂ ಸಹ ಇದಕ್ಕೆ ಸಾಕು. ಇದರದು ಬಯಾಲಜಿ ನೋಡಿದ್ರೆ ಸರ್, ಇದು ಹಣ್ಣು ತನ್ನ ಎಲೆಗಳಲ್ಲಿ ಮುಳ್ಳುಗಳನ್ನು ಉದ್ಭವಿಸುತ್ತೆ. ಮುಳ್ಳು ಏನ್ ಮಾಡುತ್ತೆ, ನೀರಿನ ತನ್ನ ದೇಹದಲ್ಲಿ ಸರ್ ಸಸಿ ದೇಹದಲ್ಲಿ ನೀರಿನ ನಿಯಂತ್ರಣವನ್ನು ಆವಿಯಾಗಿಕೊಳ್ಳಕ್ಕೆ ಕಡಿಮೆ ಮಾಡಿಕೊಡುತ್ತೆ. ಎಲೆಯಲ್ಲಿ ಮುಳ್ಳಿರುತ್ತೆ, ಮೇಲ್ಭಾಗದಲ್ಲಿ ಕೆಳಭಾಗದಲ್ಲಿ ಮೇಲ್ಭಾಗದಲ್ಲಿ ಇರುತ್ತೆ. ಯಾಕಂತಂದ್ರೆ ಆವಿ ಆಗುವುದು ಮೇಲ್ಭಾಗದಿಂದ ಅಲ್ಲ ಸರ್, ಸೂರ್ಯನ ಕಿರಣಗಳು ಬಿಡುವುದರಿಂದ ಅದು ನೀರಿನ, ನಾವು ಹೇಳ್ತೀವಿ ಸರ್ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಅದು ಆಗೋದರಿಂದ ಕೆಲವು ನೀರಿನ ಹನಿಗಳು ಸರ್ ಆವಿಯಾಗುತ್ತೆ. ಸೊ ಈ ಮುಳ್ಳು ಇರುವುದರಿಂದ ಕಡಿಮೆ ನೀರು ಲಾಸ್ ಆಗುತ್ತೆ ಅಂತ ನಾ ಇಲ್ಲಿ ಹೇಳ್ತೀನಿ. ಇದ್ರ ಬಯಾಲಜಿ ಆ ತರ ಇದೆ ಸರ್. ಹಣ್ಣಿನಲ್ಲಿ ಮುಳ್ಳೆಲ್ಲ ಇರುವುದಿಲ್ಲ. ಇಲ್ಲ ಇಲ್ಲ ಸರ್, ಎಲೆಯಲ್ಲಿ ಮಾತ್ರ. ಇನ್ನು ಈ ಪ್ರಾಯೋಗಿಕವಾಗಿ ಬೆಳೆಯುವ ಬಗ್ಗೆ ಈ ರೈತರಿಗೆ ನಿಮ್ಮ ಮಾಹಿತಿ ಕೊಡಬೇಕಾಗುತ್ತೆ, ಹೇಗೆ ಇದು ಬೆಳೆಸೋದು ಹೇಗೆ ಅಂತ. ಸರ್, ನಾ ಮೊದಲನೇದಾಗಿ ಇದ್ರ ಕುಟುಂಬ ಜೊತೆ ಹೋಗ್ತೀನಿ ಸರ್. ಈ ಡ್ರಾಗನ್ ಫ್ರೂಟ್ನ ನಾ ಮೊದಲೇ ಹೇಳಿದೆ ಸರ್, ಕ್ಯಾಕ್ಟೇಸಿಯಾ ಕುಟುಂಬಕ್ಕೆ ಈ ಹಣ್ಣು ಸೇರಿದೆ ಅಂತಂದ್ರೆ ಪಾಪಸ್ ಕಳ್ಳಿಯ ಕುಟುಂಬಕ್ಕೆ ಸೇರಿದೆ. ಕ್ಯಾಕ್ಟಸ್ ಅಂತ ಕ್ಯಾಕ್ಟಸ್ ಅಂತ ಹೇಳ್ತಾರೆ ಪಾಪಸ್ ಕಳ್ಳಿ ಸರ್. ಇದು ಮೂಲತಃ ಮಧ್ಯ ಅಮೆರಿಕ ಭಾಗದಿಂದ ಬಂದಿದೆ ಸರ್. ಮತ್ತು ಇದನ್ನು ಬೆಳಿಲಿಕ್ಕೆ ಸರ್ ಕಲ್ಲಿನ ಕಂಬ ಆಧಾರ ಬೇಕು. ಕಲ್ಲಿಲ್ಲ ಅಂತಂದ್ರೆ ನೀವು ಕಬ್ಬಿಣದ ಆಧಾರನೂ ಸಹ ತಗೋಬಹುದು. ಕಲ್ಲು ಎಷ್ಟು ಗಾತ್ರ ಇರಬೇಕಾಗುತ್ತೆ, ಯಾವ ರೀತಿ ಅದು ಕಲ್ಲು? ಕಲ್ಲಿನ ಅಳತೆ ಹೇಳ್ತೀನಿ ಸರ್, 12x7 feet ಅಷ್ಟು ಆ ಕಲ್ಲು ಇರಬೇಕು. ಪ್ರತಿ ಕಂಬ ಇಷ್ಟ ಇರಬೇಕು ಸರ್. ಪ್ರತಿ ಕಂಬಕ್ಕೆ ನೀವು 4 ಸಸಿಗಳನ್ನು ಇಡಬಹುದು ಸರ್. ಅಂತಂದ್ರೆ ಆ ಸಪೋರ್ಟ್ ಆಧಾರ ಬೇಕು ಸರ್, ಬಳ್ಳಿ ತರ ಬಳ್ಳಿ ತರ ಈ ರೀತಿ ಇರುತ್ತೆ ಸರ್. ನಾಟಿ ಮಾಡುವ ಸಮಯ ಹೇಳ್ತೀನಿ ಸರ್, ಜೂನ್ ರಿಂದ ಆಗಸ್ಟ್ ಈ ನಾಟಿ ಮಾಡುವ ಸಮಯ ಸರ್. ಈ ಹಣ್ಣಿನ ಅಂದ್ರೆ ಜೂನ್ ಜುಲೈ ಆಗಸ್ಟ್ ಈ 3 ತಿಂಗಳು, ಇಡೀ ವರ್ಷದಲ್ಲಿ 3 ತಿಂಗಳು ಅತಿ ಮುಖ್ಯ ಮುಖ್ಯ ಸರ್ ನಾಟಿ ಮಾಡ್ಲಿಕ್ಕೆ. ಮತ್ತೆ ಸರ್, ಇದು ನಾಟಿ ಮಾಡದ 2 ವರ್ಷದ ನಂತರನೇ ನಾವು ಬೆಳೆಯನ್ನು ಅಂದ್ರೆ ರೈತರು 2 ವರ್ಷ ಕಾಯಬೇಕಾಗುತ್ತೆ. ಮತ್ತೆ ಸರ್ ಇನ್ನೊಂದು, 2 ವರ್ಷ ಕಾಯಲಿಕ್ಕೆ ನಮ್ಮಲ್ಲಿ ನಮ್ಮ ರೈತ ಸಂಪರ್ಕ ಮತ್ತು ನಾವು ಕೃಷಿ ಮಹಾವಿದ್ಯಾಲಯ ಅಂತ ಸರ್ ನಾವು ಏನ್ ಕೊಡ್ತೀವಿ ಸರ್, ರೈತರು 2 ವರ್ಷದ ಯಾಕೆ ಕಾಯ್ಬೇಕು, ಅದರಲ್ಲಿ ನಾವು ಇಂಟರ್ ಕ್ರಾಪಿಂಗು ಮಾಡಬಹುದು. ಅಂತಂದ್ರೆ ಈಗ ಕಂಬಗಳದ ಅಂತರ ಅಂತರ ದೂರ ಇರುತ್ತೆ, 2 ಕಂಬಗಳ ನಡುವೆ. ಆ ಅಂತರದಲ್ಲಿ ನಾವು ಯಾವ್ದಾದ್ರು ತರಕಾರಿ ಬೇರೆ ಬೇರೆ ಬೆಳೆಯೋರನ್ನು ತೆಗಿಬಹುದು ಸರ್. 2 ವರ್ಷಗಳ ಅಂದ್ರೆ ಒಂದು 4 ಫೂಟ್ ಅಂತರದಲ್ಲಿ ಕೂಡ ಆಗುತ್ತೆ. 2 ಕಂಬ 4 ಫೂಟ್ ಇದ್ರೆ 2 ಕಂಬ ಮಧ್ಯದಲ್ಲಿ ಈ ಕಡೆ ಇದು ಬೆಳೆಸ್ತೇವೆ ಈ ಕಡೆ ಇದು ಬೇರೆ ಕೂಡ ತರಕಾರಿ ಬಿತ್ತನೆಗಳನ್ನು ಮಾಡಬಹುದು. ಇಂಟರ್ ಕ್ರಾಪಿಂಗ್ ಅಂತೀವಿ ಸರ್. ಸೂಕ್ತವಾದ ತರಕಾರಿ ಆಗಿರ್ಬೋದು, ಯಾವ್ದಾದ್ರು ಹಣ್ಣಾಗಿರ್ಬೋದು, ನಾವು 2 ವರ್ಷದವರೆಗೆ ಈಳನ್ನು ತೆಗಿಬಹುದು. ಅಷ್ಟೇ ಅಲ್ಲ ಸರ್, ನಾನು ಇವತ್ತು ಹೂಗಳನ್ನು ಸಹ ತೆಗಿಬಹುದು ಸರ್. ಮ್ಯಾರಿಗೋಲ್ಡ್ ಅಂತ ದಾಸವಾಳಾಗಿರ್ಬೋದು, ಇಂತವು ಕೆಲವು ಹೂಗಳು ಇವೆ ಸರ್. 2 ವರ್ಷಗಳ ಅವಧಿಯಲ್ಲಿ ಹೂಗಳ ಜೊತೆ ಹೂಗಳನ್ನು ತೆಗಿಬಹುದು. ನಮ್ಮ ರೈತರ ಆದಾಯ ಹೆಚ್ಚಾಗುತ್ತೆ ಇಂತವು ಮಾಡೋದ್ರೆ. ಅಂದ್ರೆ ಈಗ ಹೊಸದಾಗಿ ರೈತರು ಈ ಒಂದು ಬೇಸಾಯವನ್ನು ಪ್ರಾರಂಭಿಸಿದ್ರೆ ಫಲ ಕೊಡ್ಲಿಕ್ಕೆ ಅಂದ್ರೆ ಆ ಫ್ರೂಟ್ ಆ ಹಣ್ಣು ಆಗ್ಲಿಕ್ಕೆ ಒಂದು 2 ವರ್ಷ ಕಾಯ್ಬೇಕಾಗುತ್ತೆ. ಆ ನಂತರ ವರ್ಷ ವರ್ಷನ ಸರ್, ನಾ ಇಲ್ಲಿ ಸರ್ ಇಲ್ಲಿ ಒಂದ್ ಪಾಯಿಂಟ್ ಕೋಟ್ ಮಾಡ್ತೀನಿ ಸರ್. ಅದರಲ್ಲಿ ಸರ್ ಹಣ್ಣು ಅಕ್ಟೋಬರ್ ಮತ್ತು ಡಿಸೆಂಬರ್ ಅವಧಿವರೆಗೆ ಸರ್ 3 ತಿಂಗಳವರೆಗೆ ಸರಾಸರಿ ನೀವು ಕಂಟಿನ್ಯೂಸ್ ಆಗಿ ಆ ಹಣ್ಣನ್ನು ಕೀಳಬಹುದು ಸರ್, 3 ತಿಂಗಳವರೆಗೆ. ಮತ್ತೆ ಸರ್ ಈಗ ನಮ್ಮ ಸಮಾಜದಲ್ಲಿ ಈಗ ಹೆಂಗಿದೆ ಅಂತಂದ್ರೆ ಈ ಬರೀ 3 ತಿಂಗಳವರೆಗೆ ನಾವು ಕೀಳಬಹುದು ಸರ್. ಆದ್ರೆ ನಾವು ಬೈ ಪ್ರಾಡಕ್ಟ್ ಮತ್ತು ಇತರ ರಿಫ್ರಿಜರೇಟರ್ ಫುಡ್ ಪ್ರೊಸೆಸಿಂಗ್ ಸಂಸ್ಕರಣೆ ಮಾಡುವಂತದ್ದು ಈ ಹಣ್ಣಿನಿಂದ ಸರ್ ನಾವು ಜೆಲಿ ಮಾಡಬಹುದು ಮತ್ತು ಕಲ್ಸಕ್ಕರೆ ಮತ್ತು ವೈನ್ ಮಾಡಲು ಸಹ ಇದನ್ನು ಉಪಯೋಗಿಸುತ್ತೆ. ಮಧ್ಯಮೇ ಈಗ ಈ ವಿಷಯಕ್ಕೆ ಮತ್ತೆ ಬರೋಣ. ಈಗ ರೈತರಿಗೆ ಪ್ರಾರಂಭ ಮಾಡಬೇಕಾದ್ರೆ ಏನೆಲ್ಲ ಮಾಡಬೇಕು ಹೇಳಿ, ಎಷ್ಟು ಜಾಗ ಬೇಕಾಗ್ತದೆ, ಇದರಲ್ಲಿ ಯಾವ ಕಡೆ ಅವರು ಮಾಡಬೇಕಾಗತ್ತೆ, ಇದರ ಬಗ್ಗೆ ಮಾಹಿತಿ ಸಿಗಬೇಕಾದ್ರೆ ಏನ್ ಮಾಡಬೇಕು, ಇಂಥದ್ದೆಲ್ಲ ಬಹಳ ವಿಷಯ ಇದೆ, ಅದನ್ನ ಸ್ವಲ್ಪ ಹೇಳಿ ನೀವು ಸರ್. ನಾ ಹೇಳಿದೆ ಸರ್, ನಾಟಿ ಮಾಡುವ ಪದ್ಧತಿಯಲ್ಲಿ ಕಲ್ಲಿನ ಕಂಬ ಅಂತರ 12x7 feet ಪ್ರತಿ ಕಂಬಕ್ಕೆ 4 ಗಿಡಗಳನ್ನು ನಾವು ನಾಟಿ ಮಾಡಬಹುದು. ಅಂದ್ರೆ ಕಂಬ ಕಂಬ ಕಂಬ ಇದ್ದಂಗೆ ಸರ್, ಅದು ಮುಂದ ಬಹಳ ಬೆಲೆ ಕೊಡುತ್ತೆ ಸರ್. ಸರ್ ಅದರ ಅಂತರ ಎಂದ ಸರ್, ನಾವು 12 feet ಒಂದು ಕಂಬದ ನಿಂತರ ಇನ್ನೊಂದು ಎತ್ತರ ಎತ್ತರ ಕಂಬದ ಎತ್ತರ ಎಷ್ಟೇ ಇರಬೇಕಾಗುತ್ತೆ ಒಂದು ಸರ್, 5-6 feet ನಮ್ಮಷ್ಟೇ ನಮ್ಮಷ್ಟೇ ನಮ್ಮದ್ರೆ ನಮ್ಗಿಂತ ಕಮ್ಮಿ 4-5 feet ವರೆಗೆ. ಅಂದ್ರೆ 4-5 feet ಅಳತೆಯ ಒಂದು ಉದ್ದ ಇರಬೇಕಾಗುತ್ತೆ. ಮತ್ತೆ ಸರ್ ಇದು ಸರಾಸರಿ ಸರ್ 1 ಎಕರೆಗೆ 2072 ಗಿಡಗಳನ್ನು ನಾವು ನಾಟಿ ಮಾಡಬಹುದು. ಅಂದ್ರೆ ಒಂದು ಕಂಬಕ್ಕೆ ನಾವು 4 ಸಸಿಗಳನ್ನು ಇಡ್ತೀವಿ ಸರ್. ಸೊ ಅದ್ರ ಪ್ರಕಾರ 1 ಎಕರೆಗೆ ನಾವು 2072 ಸಸಿಗಳನ್ನು ನಾಟಿ ಮಾಡಬಹುದು. ಮತ್ತೆ ಸರ್ ನಾ ಮುಂದೆ ಬರ್ತೀನಿ ಸರ್. ಈಗ 1 ವರ್ಷ ಆಯ್ತು ಸರ್, ಇದು 1 ವರ್ಷ ಆದ ತಕ್ಷಣ ನಾವು ಹೂ ಬಿಡುತ್ತೆ ಸರ್, ದೊಡ್ಡದಾಯ್ತು ಸಸಿ ಸರ್. ಆ ಸಸಿಯನ್ನು ಅಲ್ಲೇ ಕತ್ತರಿಸಬಹುದು ಸರ್. ಆ ಕತ್ತರಿಸಿದ ಭಾಗವನ್ನು ಮತ್ತೆ ಬೇರೆ ಕಡೆ ನಾಟಿ ಮಾಡಕ್ಕೆ ಉಪಯೋಗ ಮಾಡಬಹುದು. ಇದರಿಂದ ಆದಾಯನು ಮತ್ತೆ ಗಿಡ ತಗೊಳಿಕ್ಕೆ ದುಡ್ಡು ಕಮ್ಮಿ ಆಗುತ್ತೆ, ಬೇರೆ ಕಡೆಯಿಂದ ಗಿಡ ತಗೊಳ್ಳುವ ಅಗತ್ಯವಿಲ್ಲ. ಇಲ್ಲಿ ಇರ್ತದೆ, ಅದನ್ನೇ ಕಟ್ ಮಾಡಿ ಮತ್ತೆ ಗುಂಡಿ ತೋಡಿ ನೆಟ್ರಾಯ್ತು. ಎಷ್ಟು ಗುಂಡಿ ತೋಡಬೇಕಾಗುತ್ತೆ ಸರ್? ಗುಂಡಿ ಸರ್ ಇದು ನಾನು ಹೇಳಿದೆ ಸರ್, ಇದು ಸಮಾಶೀತೋಷ್ಣ ವಲಯದಿಂದ ಅಂದ್ರೆ ಜಾಸ್ತಿ ಇಲ್ಲ ಸರ್, ಒಂದು 2-3 centimeter ಒಳಗು ಅಂದ್ರೆ ಒಂದು ಆಧಾರ ಸಾಕು. ಅದಕ್ಕೊಂದು ಸ್ವಲ್ಪ ಮಣ್ಣಿನ ಆಧಾರ ಸಿಕ್ಕಿದ್ರೆ ಸಾಕು, ಬಳ್ಳಿ ಅಲ್ಲ ಅದು, ಮತ್ತೆ ಹೋಗ್ತಾ ಇರ್ತದೆ. ಮತ್ತೆ ನೀರಿನ ಅಗತ್ಯ ಇಲ್ಲ ಅದಕ್ಕೆ, ಅಲ್ಲ ಪ್ರಾರಂಭದಲ್ಲಿ ಸ್ವಲ್ಪ ನೀರ್ ಹಾಕ್ಬೇಕಾಗ್ತದೆ ನೆಡುವಾಗ. ಪ್ರಾರಂಭದಲ್ಲಿ ಎಷ್ಟು ದಿನ ನೀರ್ ಹಾಕ್ಬೇಕಾಗ್ತದೆ? ಅದೇ ಸರ್, ಈಗ ನಾವು 2 ವರ್ಷದ ಬೆಳೆ ಅಂತಂದ ಸರ್, ಒಂದು ಸ್ಟಾರ್ಟಿಂಗ್ 3 ತಿಂಗಳ ಇರೋರಿಗೆ ಸ್ವಲ್ಪ ಚೆನ್ನಾಗಿ ಇದನ್ನ ನೋಡ್ಕೋಬೇಕು ಸರ್. ಅಂದ್ರೆ ಒಂದೊಂದು ಬಳ್ಳಿಗೆ ಸುಮಾರು ಒಂದು ಲೋಟದಷ್ಟು ಒಂದು ವಾರ ನೀರು ಹಾಕಬೇಕಾಗ್ತದೆ ಅಲ್ವಾ? ಅಷ್ಟಿಲ್ಲ ಅಂದ್ರೆ ನೀವು ಇದು ಸರ್ ಟ್ರಿಪಿಗ್ರೇಷನ್ ಮಾಡಬಹುದು ಸರ್, ಒಂದು ಹನಿ ಹನಿ ಹನಿ ಬೀಳುತ್ತೆ ಸರ್, ಆ ತರ ಮಾಡೋದ್ರಿಂದ ನಿರಂತರ ನೀರಿನ ಅಗತ್ಯ ಇಲ್ಲ ಇದಕ್ಕೆ. ಆಮೇಲೆ ನೀವು ಹೇಳದಾಗೆ 2 ವರ್ಷ ಬೇಕಾಗುತ್ತೆ ಬಳ್ಳಿ ಬೆಳಿಬೇಕು, ಸುಮಾರು ನಮ್ಮಷ್ಟು ಉದ್ದ ಅಂದ್ರೆ 4-5 ಫೀಟ್. ಮತ್ತೆ ಸರ್ ನೀವು ಬೆಳೆಯನ್ನು ಕತ್ತರಿಸಿ ಸರ್ ಬೇರೆ ರೈತರಿಗೆ ಸಹ ನೀವು ಕೊಡಬಹುದು ಸರ್, ನೀವೇ ಒಂದು ಬ್ಯಾಂಕ್ ತರ ಸರ್, ಸಸಿ ಬ್ಯಾಂಕ್ ತರ ಇದು ಮಾಡಬಹುದು, ಅದನ್ನು ನೀವು ದುಡ್ಡಿಗೆ ಮಾರಬಹುದು ಸರ್, ಹಣ್ಣು ಜೊತೆಗೆ ನೀವು ಆ ಸಸಿನೂ ಸಹ ಮಾಡಬಹುದು. ಕಂಬದ ಮೇಲೆ ಬೆಳೀತಾ ಹೋಗ್ತದೆ, ಏನು ಸ್ವಲ್ಪ ಆಧಾರವಾಗಿ ಕಟ್ಟಕ್ಕೆ ಏನ್ ಬೇಡ, ಏನಾದ್ರೂ ಅಗತ್ಯ ಇಲ್ಲ. ನಾ ಹೇಳಿದೆ ಸರ್ ಕಂಬನ ಆಧಾರದ ಮೇಲೆ ಬಂತಂದ್ರೆ ಅದು ಸ್ವಲ್ಪ ಇನ್ನು ಹೈಟ್ ಹೋಗ್ತಿದೆ, 1 ವರ್ಷ 1.5 ವರ್ಷ ಆಯ್ತು, ಮುಂದೆ ಹೋಗ್ತಿದೆ ಅಂದ್ರೆ ತಂತಿ ಗಿಂತಿ ಕಟ್ಟಬೇಕು ಸರ್. ತುಂಬಾ ಏನ್ 5 ಫೀಟ್ ಮುಂದಕ್ಕೆ ಹೋದ್ರೆ ಅದು ಏನ್ ಮಾಡ್ಬೇಕಾಗುತ್ತೆ? ಕತ್ತರಿಸಬೇಕು, ಕತ್ತರಿಸಿ ಬೇರೆ ಕಡೆ ನೆಟ್ರಾಯ್ತು. ಹಾ ಸರ್ ನೆಟ್ರಾಯ್ತು, ಇಲ್ಲಾಂದ್ರೆ ನೀವು ಮಾರಬಹುದು ಸರ್. ಇಲ್ಲಿ ಕತ್ತರಿಸಬೇಕಂತಂದ್ರೆ ಸರ್ ನಾವು ಕೃಷಿಯಲ್ಲಿ ಕಲಿತೀವಿ ಸರ್, ಇದಕ್ಕೆ ಪ್ರೂನಿಂಗ್ ಅಂತ ಮತ್ತೆ ಹೇಳ್ತೀವಿ ಸರ್, ಪ್ರೂನಿಂಗ್ ಅಂದ್ರೆ ಟ್ರೈನಿಂಗ್ ಪ್ರೋಸೆಸ್ ಅಂತಂತೀವಿ. ಈಗ ಇದರಲ್ಲಿ ಯಾವ್ದಾದ್ರು ಡ್ಯಾಮೇಜ್ ಆಗಿರ್ಬೋದು ಸರ್, ಅದನ್ನ ಕತ್ತರಿಸಿಬಿಟ್ರೆ ಸರ್ ಅದು ಮತ್ತೆ ಮುಂದ ಬೇರೆ ಸಸಿಗೆ ಡ್ಯಾಮೇಜ್ ಮಾಡಲ್ಲ. ಅಂದ್ರೆ ಈಗ ಸಸಿ ನೆಟ್ಟ ಮೇಲೆ 1-2 ವರ್ಷ ಕಾಯ್ಬೇಕು, ಹಣ್ಣಾಗ್ತಾ ಇರ್ತದೆ, ಆಮೇಲೆ ಅದರದೊಂದು ಆಯುಷ್ಯ ಇರ್ತದಲ್ಲ, ಒಂದು ಲೈಫ್ ಅಂತ ಇರ್ತದೆ ಬಳ್ಳಿದ್ದು, ಅದು 8 ವರ್ಷ ಅಂತ ಇರ್ತದೆ? 8 ವರ್ಷ ಸರ್, 8-10 ವರ್ಷವರೆಗೆ ನೀವು ನಿರಂತರ ಸರ್ ನಿಮಗೆ ಎಷ್ಟು ಅದರ ನಿಂತ ಆದಾಯ ಪಡಿಬೇಕು, ನಿರಂತರವಾಗಿ ಒಳ್ಳೆ ಮ್ಯಾನೇಜ್ಮೆಂಟ್ ಕೊಡ್ಬೇಕು ಸರ್, ಒಳ್ಳೆ ಅದಕ್ಕೆ ನೀರು ಅಂಶಗಳು ಮತ್ತೆ ಫರ್ಟಿಲೈಸರ್ ಅಂತ ಹೇಳ್ತೀವಿ, ಫರ್ಟಿಲೈಸರ್ ಅಂತ ಹೇಳೋ ಗೊಬ್ಬರ, ಯಾವ ಗೊಬ್ಬರ ಹಾಕಬೇಕು? ಎನ್ಪಿಕೆ ಆಗಬಹುದು ಸರ್, ಎನ್ಪಿಕೆ ಫಾಸ್ಫರಸ್ ಇಂತವು ಸರ್, ಡಿಒಪಿ, ಒಳ್ಳೆ ಮ್ಯಾನೇಜ್ಮೆಂಟ್ ಕೊಡ್ತಾರೆ. ಅದರ ಪ್ರಮಾಣ ಎಷ್ಟು ಎಷ್ಟು ಹಾಕ್ಬೇಕಂತ ರೈತರಿಗೆ ಗೊತ್ತಾಗ್ಬೇಕಲ್ಲ? ಹಾ ಸರ್, ಇದು IMD ಪ್ರಕಾರ ಅಂತ ಆಗ್ಬೇಕು ಸರ್, ಇಂಟಿಗ್ರೇಟೆಡ್ ಪೆಸ್ಟ್ ಮತ್ತು ಫರ್ಟಿಲೈಸರ್ ಮ್ಯಾನೇಜ್ಮೆಂಟ್ ಸರ್, ಇದು ನಮ್ಮ ನಮ್ಮ ರೈತ ಸಂಪರ್ಕಕ್ಕೆ ತಾವು ಮಾಡಬಹುದು. ರೈತರು ರೈತ ಸಂಪರ್ಕ ಕೇಂದ್ರವನ್ನು ಸಂಪರ್ಕಿಸಿ ಅಥವಾ ನಿಮ್ಮ ವಿಶ್ವವಿದ್ಯಾಲಯ ಅಥವಾ KVK ಕೃಷಿ ವಿಜ್ಞಾನ ಕೇಂದ್ರ ಅಂತ ಇರ್ತದೆ, ಇಟ್ನಳ್ಳಿಯಲ್ಲಿದೆ, ಇಂಡಿಯಲ್ಲಿದೆ, ಇಲ್ಲಿ ಕೇಳಿಕೊಂಡು ಎಷ್ಟು ಗೊಬ್ಬರ ಬೇಕು ಅದರ ಅಷ್ಟೇ ಗೊಬ್ಬರ ನೋಡ್ಬೇಕು. ಒಬ್ಬ ವಿಜ್ಞಾನಿ ಯಾರಾದ್ರೂ ಆ ಸಸಿಯನ್ನು ನೋಡಿ ಇದಕ್ಕೆ ಇದು ಕಮ್ಮಿ ಇದೆ ಅಂತ ಆಧಾರದ ಮೇಲೆ ಆಗ್ಬೇಕು ಸರ್, ಹಂಗೆ ನಾವು ಅಪ್ಲಿಕೇಶನ್ ಮಾಡಬಾರ್ದು ಆತರ ಆಧಾರದ ಮೇಲೆ. ಅಂದ್ರೆ ಸರಿಯಾದ ಪ್ರಮಾಣದಲ್ಲಿ ಗೊಬ್ಬರ ಹಾಕಿದ್ರೆ ಉತ್ತಮ. ನಾವೇನ್ ಹೇಳ್ತೀವಿ ಸರ್, ಆರ್ಗ್ಯಾನಿಕ್ ಈಸ್ ಎ ಬೆಟರ್ ಸರ್, ನಮ್ಮ ಸಾವಯವ ಗೊಬ್ಬರ ಇದೆ ಒಂದು ಒಳ್ಳೆಯ ಉಪಯೋಗ. ಅಂದ್ರೆ ಸಾವಯವ ಗೊಬ್ಬರ ಬಳಸಿದ್ರೆ ಫಲ ಜಾಸ್ತಿ ಕೊಡುತ್ತೆ. ಮತ್ತೆ ಇದರ ಮಾರಾಟದ ವ್ಯವಸ್ಥೆ ಬಗ್ಗೆ ಹೇಳಿ, ರೈತರು ಏನ್ ಮಾಡಬೇಕಾಗುತ್ತೆ, ಮಾರಾಟ ಮಾಡಬೇಕಲ್ಲ ಸರ್? ಈಗ ಲೋಕಲ್ ಅಲ್ಲಿ ಈಗ ಬೆಳಗಾವಿಯಲ್ಲಿ ಬೆಳೆದಿದ್ದಾರೆ ಅಂತ ಹೇಳಿದೆ ಸರ್, ಈಗ ಈ ಬೆಳಗಾವಿ ಇವರೆಲ್ಲ ಬೆಳೆದರಿಂದ ಸರ್ ಪಕ್ಕದ ರಾಜ್ಯ ಮಹಾರಾಷ್ಟ್ರದಲ್ಲಿ ಪುಣೆ ಸೋಲಾಪುರ್ ಇಂತ ಮುತ್ತಾದ ದೊಡ್ಡ ಮಾರ್ಕೆಟ್ಗಳಲ್ಲಿ ಸರ್ ಈ ಬೆಳೆಯನ್ನು ಬಹಳ ಅಚ್ಚುಕಟ್ಟಾಗಿ ಮಾರುಕಟ್ಟೆ ಮಾಡಬಹುದು ಸರ್. ಮತ್ತಿಲ್ಲ ಅಂತಂದ್ರೆ ಸರ್ ನೀವು ಒಂದು ಆರ್ಗ್ಯಾನಿಕ್ ಒಂದು ಇದು ಸರ್ಟಿಫಿಕೇಟ್ ಸಿಗುತ್ತೆ ಸರ್, 3 ವರ್ಷ ಕಂಟಿನ್ಯೂ ಒಂದು ಬೆಳೆ ನೀವು ಬೆಳೆಸ್ತಾ ಆರ್ಗ್ಯಾನಿಕ್ ಬರೆ ಸರ್, ಯಾವುದೇ ಕೆಮಿಕಲ್ ಸರ್ ರಾಸಾಯನಿಕ ರಸಗೊಬ್ಬರ ಮಾಡದೇ ಸರ್, ಬರೀ ಸಾವಯವ ರಸಗೊಬ್ಬರ ಮಾಡೋದ್ರಿಂದ ಒಂದು ಸರ್ಕಾರ ಒಂದು ಸರ್ಟಿಫಿಕೇಟ್ ಕೊಡುತ್ತೆ ಸರ್ ಆರ್ಗ್ಯಾನಿಕ್ ಅಂತ, ಸಾವಯವ ಮಾಡ್ತಿದ್ದಾರೆ ಅಂತ. ಸೊ ಅದರಿಂದ ನೀವು ಆ ಬೇಸಸ್ ಮೇಲೆ ಸರ್ ನೀವು ವಿದೇಶಕ್ಕೆ ಸಹ ಈ ಹಣ್ಣನ್ನು ರಫ್ತು ಮಾಡಬಹುದು. ಅಂದ್ರೆ ವಿದೇಶದಲ್ಲಿ ಸಾವಯವ ಕೃಷಿ ಸಾವಯವ ಗೊಬ್ಬರ ಹಾಕೊಂಡು ಮಾಡಿದಂತ ಇದನ್ನು ಬಹಳ ಜನ ಮೆಚ್ಚುತ್ತಾರೆ, ಅದಕ್ಕೆ ಬೆಲೆ ಜಾಸ್ತಿ ಕೊಡ್ತಾರೆ. ಮತ್ತೆ ಇನ್ನೊಂದಂದ್ರೆ ಈ ಡ್ರ್ಯಾಗನ್ ಫ್ರೂಟ್ ಬಗ್ಗೆ ಒಂದಷ್ಟು ಅರಿವೇ ಇಲ್ಲ ಜನರಲ್ಲಿ. ಅಂದ್ರೆ ಮಾರ್ಕೆಟ್ ಅಲ್ಲಿ ನಾವು ನೋಡ್ತೇವೆ ಡ್ರ್ಯಾಗನ್ ಆಕಾರದಲ್ಲಿ ಇರ್ತದೆ ಅದು, ಯಾಕಂದ್ರೆ ಅದನ್ನು ತಿನ್ನುವ ಬಗ್ಗೆ ಅಂದ್ರೆ ಯಾವ ರೀತಿ ಅದನ್ನು ತಿನ್ಬೇಕು, ಯಾಕೆ ಕಟ್ ಮಾಡಬೇಕು ಇದೆಲ್ಲ ಗೊತ್ತಿರೋದಿಲ್ಲ. ಮಾರುವವರು ಹೇಳ್ತಾರೆ ಅದನ್ನ ತಗೊಂಡೋಗ್ರಿ ಚೆನ್ನಾಗಿರ್ತದ್ರಿ, ನಿಮ್ಗೆ ಇದು ವಿಟಮಿನ್ ಜಾಸ್ತಿ ಕೊಡ್ತದ್ರಿ ಅದು ಇದು ಅಂತ ಹೇಳ್ತಾರೆ. ಬಟ್ ಹೇಗೆ ಅದನ್ನ ತಗೊಂಡ್ರೆ, ಒಂದು ಹಣ್ಣಿಗೆ ನಾನು ನೋಡಿದೇನೆ ಒಂದು 50-60 ರೂಪಾಯಿ ಎಲ್ಲ ಹೇಳ್ತಾರೆ ಒಂದೆರಡು ಹಣ್ಣಿಗೆ. ಅದನ್ನು ಕಟ್ ಮಾಡೋದು ಹೇಗೆ, ತಿನ್ನೋದು ಹೇಗೆ, ಇದ್ರ ಬಗ್ಗೆ ಹೇಳಿ ಸರ್. ಮೊದಲನೇದಾಗಿ ಸರ್ ಇವತ್ತು ಈ ಹಣ್ಣು ನಮ್ಮ ಪ್ರಸ್ತುತ ಸರ್ ಈ ಹಣ್ಣು ಬೆಳೆ ಯಾಕೆ ಪ್ರಸಿದ್ಧಿ ಆಗಿದೆ ಅಂತಂದ್ರೆ, ಒಂದು ಸರ್ ಇದಕ್ಕೆ ಕಡಿಮೆ ನೀರು ಬೇಕು, ಇನ್ನೊಂದು ಮುಖ್ಯವಾಗಿ ಸರ್ ಇದು ಬಹಳಷ್ಟು ನಮ್ಮ ಆರೋಗ್ಯಕ್ಕೆ ಮುಖ್ಯ ಉಪಯೋಗಗಳನ್ನು ಹೊಂದಿದೆ ಸರ್. ಒಂದ್ ಹೇಳಿದ್ರೆ ಸರ್ ನೀವು ಇವತ್ತು ನೀವು ಅಂಗಡಿಗೆ ಹೋದ್ರೆ ನೀವು ಹೇಳಿದ್ರಿ ಈಗ ಹೋದ್ರೆ ಇದು ಚೆನ್ನಾಗಿದೆ ಚೆನ್ನಾಗಿದೆ ಅಂತಂದ್ರೆ, ಆದ್ರೆ ಏನಂತಂದ್ರೆ ಸರ್ ಇದು ಡ್ರ್ಯಾಗನ್ ಫ್ರೂಟ್ ಸರ್ ಇದು ಅತಿ ಹೆಚ್ಚು ಆಂಟಿ ಆಕ್ಸಿಡೆಂಟ್ ಗಳನ್ನು ಹೊಂದಿದೆ ಮತ್ತು ಸಂಶೋಧನೆ ಪ್ರಕಾರ ಹೇಳುತ್ತೆ ಸರ್ ಇದು 9.2 ಮಿಲಿಗ್ರಾಮ್ ಅಷ್ಟು ವಿಟಮಿನ್ ಸಿ ಅನ್ನು ಹೊಂದಿದೆ ಸರ್. ಅಂದ್ರೆ ವಿಟಮಿನ್ ಸಿ ಹೇರಳವಾಗಿದೆ, ಇದರಲ್ಲಿ ಕಿತ್ತಳೆಯಲ್ಲಿ ಸಿಗುವಂತದ್ದು ನಿಂಬೆಯಲ್ಲಿ ಸಿಗುವಂತದ್ದಕ್ಕಿಂತ ಜಾಸ್ತಿ ಇದೆ. ಅಂದ್ರೆ ಅದ್ರ ಜೊತೆಗೆ ಆಂಟಿ ಆಕ್ಸಿಡೆಂಟ್ ಗಳಿವೆ ಮತ್ತು ಲವಣಗಳು ಸರ್ ಇದರಲ್ಲಿ ಬರೋದು, ಕ್ಯಾಲ್ಸಿಯಂ ಪೊಟ್ಯಾಸಿಯಂ ಇಂತ ಲವಣಗಳನ್ನು ಹೆಚ್ಚಿಗೆ ಸರ್. ಮತ್ತೆ ಸರ್ ಹಣ್ಣು ಹೇಗೆ ಕೆತ್ತರಿಸಬೇಕು, ಹಣ್ಣು ಸರ್ ಸಿಪ್ಪೆ ಒಳಗೆ ಸರ್ ಹಣ್ಣು ತೆಗೆದಾಗ ಸರ್ ಇದರಲ್ಲಿ ಬಿಳಿ ಒಂದು ಪಲ್ಪ್ ಅಂತ ಹೇಳ್ತೀವಿ ಸರ್, ಬಿಳಿ ಕಂಡ ಬರುತ್ತೆ ಸರ್ ಒಳಗೆ, ಅದರಲ್ಲಿ ಸುಮಾರು ಬರೇ ಅದರದ್ದು ಬೀಜಗಳು ಜೆಲ್ಲಿ ತರ ಇರ್ತದ? ಜೆಲ್ಲಿ ತರ ಇರುತ್ತೆ ಸರ್, ಒಳಗ ಕರಿ ಕರಿ ಕರಿ ಬಣ್ಣ ಕಾಣಬಹುದು ಸರ್, ಕರಿ ಕರಿ ಚುಕ್ಕೆಗಳು ಸರ್, ಅವು ಬೀಜಗಳು ಸರ್, ಸಾವಿರಾರು ಬೀಜಗಳು ಕಾಣ್ತವೆ. ಸಿಪ್ಪೆ ತೆಗಿಬೇಕಂತ ಹೇಳಿದ್ರಿ, ಈಗ ಡ್ರ್ಯಾಗನ್ ಹಣ್ಣಿಂದು ಸಿಪ್ಪೆ, ಎಲ್ಲ ಸಿಪ್ಪೆ ತೆಗೆದು ಮಾಡೋದು ಅಥವಾ ಒಂದು ಮಧ್ಯದಲ್ಲಿ ಒಂದು ಭಾಗ ಮಾಡಬೇಕಾ, ಹೇಗೆ ಅದು? ಹ್ಞೂ ಸರ್, ನೀವು ಭಾಗ ಕರೆಕ್ಟ್ ಮಾಡಿದ್ರು ಸರ್, ನೀವು ಒಳಗೆ ಬರೀ ಕಂಡ ಅಷ್ಟೇ ತಿನ್ಬೇಕು ಸರ್, ಎಲ್ಲಾ ಸಿಪ್ಪೆ ತೆಗೆದ್ರು ತಿನ್ಬಹುದು ಸರ್. ಡೈರೆಕ್ಟ್ ಆಗಿ ತಿನ್ನೋದಾ, ಸೀದಾ ತಿನ್ನೋದೇನಾ, ಅಥವಾ ಅದಕ್ಕೆ ಏನಾದ್ರು ಸಕ್ಕರೆ ಬಿಕ್ರೆ ಎಲ್ಲ ಹಾಕ್ಬೇಕಾ? ಹಾ ಸರ್, ಹೇಗೆ ಮುಖ್ಯವಾಗಿ ಸರ್, ಇದು ಮೇನ್ ಸರ್. ಇವತ್ತು ನಮ್ ಜನರು ಯಾಕೈದ ಡ್ರ್ಯಾಗನ್ ಫ್ರೂಟ್ ನ ಇಷ್ಟಪಡ್ತಿಲ್ಲ ಅಂತಂದ್ರೆ, ಇದು ಯಾವುದು ಟೇಸ್ಟ್ ಗಳು ಹೊಂದಿಲ್ಲ ಸರ್, ಸಿಹಿನೂ ಇಲ್ಲ ಸರ್, ಅಲ್ಲಿ ಕಹಿನೂ ಇಲ್ಲ ಸರ್, ಅಲ್ಲಿ ಹುಳುಗೂ ಇಲ್ಲ ಸರ್, ಅಂತ ಹಣ್ಣು ಸರ್ ಇದು. ಯಾಕಂತಂದ್ರೆ ಕಲರಿ ಆಗಿರ್ತದೆ, ಇದರಲ್ಲಿ ಎರಡು ವಿಧಗಳಿವೆ ಸರ್, ಎರಡು ಟೈಪ್ ಹಣ್ಣು ಬರುತ್ತವೆ ಸರ್. ಒಂದು ಕತ್ತರಿಸಿದಾಗ ಒಂದು ಕೆಂಪು ಬಣ್ಣ ಬರುತ್ತೆ ಸರ್, ಅದು ಒಂದು ರೀತಿಯ, ಅದು ಒಂದು ವಿಧ ಸರ್. ಇನ್ನೊಂದು ಕತ್ತರಿಸಿದಾಗ ಬಿಳಿ ಭಾಗ ಬರುತ್ತೆ ಸರ್, ಇದರಲ್ಲಿ ಎರಡು ವಿಧಗಳು ಸರ್. ಡ್ರ್ಯಾಗನ್ ಹಣ್ಣಲ್ಲಿ ಎರಡು ವಿಧ ಇರುತ್ತದೆ, ಅಂದ್ರೆ ಒಳಗಿನ ಭಾಗದಲ್ಲಿ, ತಿನ್ನುವಂತ ಭಾಗದಲ್ಲಿ, ಮೆದುವಾದ ಒಂದು ತಿನ್ನುವಂತ ಭಾಗದಲ್ಲಿ, ಹೊರಗೆ ಮಾತ್ರ ಒಂದು ಕೆಂಪು ಕಲರ್ ಇರ್ತದೆ, ಅದೆಲ್ಲ ಒಂದೇ ತರ ಇರ್ತದೆ. ಆ ಹೊರಗಿನ ಸಿಪ್ಪೆ ಇರ್ತದ ನೋಡಿ, ಅದೇನಾದ್ರೂ ಉಪಯೋಗಕ್ಕೆ ಬರ್ತದೆ? ಮುಖ್ಯವಾಗಿ ಸರ್, ಇದು ಒಳಗಿನ ಕಂಡ ಹಣ್ಣಿನ ಕಂಡ ಅಷ್ಟೇ ಅಲ್ಲ ಸರ್, ಇದು ಹೊರಗಿನ ಸಿಪ್ಪೆ ಸರ್. ಹೊರಗಿನ ಸಿಪ್ಪೆಯಿಂದ ಸರ್ ನಾವು ಪ್ರೊಸೆಸ್ ಸಂಸ್ಕರಿಸಿದ ಉಪಯೋಗಗಳಂತ ನಾ ಹೇಳಿದೆ ಸರ್. ಇದು ವೈದ್ಯ ಕ್ಷೇತ್ರದಲ್ಲಿ ಯಾವ್ದಾದ್ರು ಆಯುರ್ವೇದಿಕ್ ಇಂಥವು ಪಲ್ಪ್ ಅಂತ ಹೇಳಿದೆ ಸರ್, ಅಂದ್ರೆ ಹಣ್ಣಿನ ರಸದಿಂದ ನಾವು ಈ ಪಲ್ಪಿನ ರಸದಿಂದ ಸರ್ ಮಧ್ಯ ದ್ರಾಕ್ಷ ರಸದಲ್ಲಿ ಇದು ಉಪಯೋಗ ಮಾಡಬಹುದು ಸರ್. ಮತ್ತು ಇದನ್ನು ಹಿಂಡಿ ಸರ್, ಹಿಂಡಿದ್ದನ್ನು ತಿನ್ಬಹುದು ಸರ್. ಮತ್ತೆ ಇದ್ರ ಜಲ್ಲಿ, ಜಾಮ್, ಮೊರಬ್ಬ ಅಂತ ಹೇಳ್ತಾರೆ ನೋಡಿ ಸರ್, ಈ ರೀತಿ ಈ ಸಿಪ್ಪೆ ಉಪಯೋಗ, ಅಂದ್ರೆ ಸಿಪ್ಪೆ ಕೂಡ ಉಪಯೋಗಕ್ಕೆ ಬರ್ತದೆ ಅಲ್ವಾ? ಅದ್ರ ಒಳಗಿದ್ದು ಮೆದುವಾದದ್ದು ವಿಟಮಿನ್ ಸಿ ಎಲ್ಲ, ಕ್ಯಾಲ್ಸಿಯಂ ಎಲ್ಲ, ವಿಟಮಿನ್ ಎಲ್ಲ ಇದ್ದ ಭಾಗವನ್ನು ನಾವು ತಿಂತೇವೆ ನೋಡಿ. ಅದಕ್ಕೆ ಸಕ್ಕರೆ ಬೆರೆಸಿನ ತಿನ್ಬಹುದು, ಹಾಲಿನ ಜೊತೆಯಲ್ಲಿ ಹಾಕಿ ತಿನ್ಬಹುದು ಅನಿಸ್ತದೆ ನನಗೆ ಅಲ್ವಾ? ಆ ಹೊರಗಿನ ಭಾಗವನ್ನು ಬಿಸಾಕಿದ್ರೆ ಅದೇನಕ್ಕಾದ್ರೂ ಉಪಯೋಗ ಬರ್ತದ? ಬಿಸಾಕಿದ್ರೆ ಅಂತಂದ್ರೆ ಏನೂ ಇಲ್ಲ ಸರ್, ಅಂದ್ರೆ ಅದನ್ನ ನಾವು ಅದರಲ್ಲಿ ಗೊಬ್ಬರ ಮಾಡಕ್ ಆಗುತ್ತಲ್ಲ ಸರ್. ನೋಡಿ ಸರ್, ಒಂದು ಸಸ್ಯದ ಯಾವುದೇ ಭಾಗ ತೋರಿ ಸರ್, ಒಂದು ಯಾವುದೇ ಸಸ್ಯ ಆಗ್ಲಿ, ಯಾವುದೇ ಸಸ್ಯದ ಭಾಗ ಅದು ಮಣ್ಣಿನಲ್ಲಿ ಹೋಗ್ಬಿಟ್ರೆ ಅದು ಪ್ರೊಸೆಸ್ ರಿಕಂಪೋಸಿಷನ್ ಆಗಿ ಅದು ರಸಗೊಬ್ಬರ ಆಗಿನೇ ಪರಿವರ್ತನೆ. ಅಂದ್ರೆ ಅದನ್ನು ಬಿಸಿಲಲ್ಲಿ ಇಟ್ಟು ಒಣಗಿಸಿದ್ರೆ ಅದು ಇದಕ್ಕೆ ಒಲೆ ಉರಿಸಕಾಗ್ತದ? ಇಲ್ಲ ಸರ್, ಅಷ್ಟು ಹುಡುಸಾಗಿಲ್ಲ ಸರ್, ರಫ್ ಆಗಿಲ್ಲ, ಸ್ಮೂತ್ ಇದೆ ಸರ್, ಸ್ಮೂತ್ ಮಾಡಬಹುದು ಸರ್. ಆದ್ರೆ ಭಾರಿ ಪ್ರಮಾಣದಲ್ಲಿ ನೀವು ಅದನ್ನು ಇದು ಕಲೆಕ್ಷನ್ ಮಾಡಬಹುದು. ಇನ್ನು ರೈತರು ಇದ್ರ ಬಗ್ಗೆ ಕಣ್ಣಲ್ಲೇ ನೋಡಬೇಕಾಗತ್ತೆ, ಅಂದ್ರೆ ಬೆಳೆಸಿದನ್ನು ನೋಡಿ ಇದನ್ನು ಮತ್ತೆ ಅವರು ಬೆಳೆಸಲಿಕ್ಕೆ ಮನಸ್ಸು ಮಾಡಬೇಕಾಗತ್ತೆ. ಅದಕ್ಕೆ ಏನ್ ಮಾಡಬೇಕು, ಅವರು ಯಾರನ್ನು ಸಂಪರ್ಕಿಸಬೇಕು ಹೇಳಿ ಸರ್? ಇವತ್ತು ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಸರ್, ನಾವು ಈಗ ಪಕ್ಕದ ಜಿಲ್ಲೆ ಬಗ್ಗೆ ಹೇಳಲ್ಲ ಸರ್, ನಮ್ಮ ಬಿಜಾಪುರ ಜಿಲ್ಲೆ ಇದೆ ಸರ್, ನಮ್ಮ ರೈತ ಸಂಪರ್ಕ ಕೇಂದ್ರದಿಂದ ವಿಜಯಪುರ ಹಿತ್ನಳ್ಳಿ ಫಾರ್ಮ್ ನಿಂದ ಸರ್, ಒಬ್ಬ ರೈತರು ಸರ್, ಬಸಪ್ಪ ಕಲ್ಲಪ್ಪ ವಸತಿ, ಅವರು ಬಾಬಾನಗರ್ ಇದು ಬಿಜಾಪುರ ತಾಲೂಕಿನವರು ಸರ್. ಅವ್ರನ್ನ ಸಂಪರ್ಕಿಸಬಹುದು ಸರ್. ಇವರು ಅತಿ ಕಳೆದ ವರ್ಷ ಸರ್ ಕೃಷಿ ಮೇಳ, ನಮ್ಮ ಬಿಜಾಪುರ ಕೃಷಿ ಮೇಳದಲ್ಲಿ ಇವರು ತಮ್ಮ ಡ್ರ್ಯಾಗನ್ ಫ್ರೂಟ್ ಅನ್ನು ನಮ್ಮ ಆ ಕೃಷಿ ಮೇಳದಲ್ಲಿ ಪ್ರದರ್ಶಿಸಿದ್ರು ಸರ್. ಯಾವ ರೀತಿ ಬೆಳೆಯಬಹುದು ಎಲ್ಲ ಇವರು ನಮ್ಮ ವೈಜ್ಞಾನಿಗಳು, ನಮ್ಮ ಪ್ರೊಫೆಸರ್ ಗಳಿಂದ ತಿಳ್ಕೊಂಡು ಬೆಳೆಸಿದ್ದಾರೆ ಸರ್. ಅವ್ರ ದೂರವಾಣಿ ಸಂಖ್ಯೆ ಅಲ್ವಾ, ಇವರು ಎಲ್ಲಿದ್ದಾರೆ? ಇವರು ಬಿಜಾಪುರದಲ್ಲಿ, ಬಿಜಾಪುರ ಅವರೇ ಸರ್, ಇವರು ಬಾಬಾನಗರ್ ತಾಲೂಕಿನವರು ಸರ್. ಇವರು ಇವರ ಮೊಬೈಲ್ ನಂಬರ್ ಹೇಳಿಬಿಡ್ತಾರೆ ಸರ್, ದೂರವಾಣಿ ಸಂಖ್ಯೆಯನ್ನು ಕೊಡ್ತೀನಿ ಸರ್. ಇವರ ದೂರವಾಣಿ ಬರ್ಮಪ್ಪ ಕಲ್ಲಪ್ಪ ಬಸಪ್ಪ ಬಾಬಾನಗರ್ ವಿಜಯಪುರ ತಾಲೂಕಿನವರು. ಇವರ ದೂರವಾಣಿ ಸಂಖ್ಯೆ 9449928818. ಅಂದ್ರೆ 9449928818 9449294492688 ಇವರ ದೂರವಾಣಿ ಸಂಖ್ಯೆ. ಈ ಸಂಖ್ಯೆಯನ್ನು ಇವರು ಯಾರಾದರೂ ಈ ಒಂದು ಬೇಸಾಯ ಮಾಡ್ಲಿಕ್ಕೆ ಮನಸ್ಸಿದ್ದವರು ಈ ಸಂಖ್ಯೆಯನ್ನು ಸಂಪರ್ಕಿಸಿದ್ರೆ ಖಂಡಿತವಾಗಿ ಇವರು ಬರ್ಮಪ್ಪ ಕಲ್ಲಪ್ಪ ಬಸತಿಯವರು ಖಂಡಿತವಾಗಿಯೂ ಆ ಬಗ್ಗೆ ಇದ್ದ ಮಾಹಿತಿಯನ್ನು ಕೊಡ್ತಾರೆ. ಈ ಡ್ರ್ಯಾಗನ್ ಹಣ್ಣು ಬೆಳೆಸುವ ಬಗ್ಗೆ ಮತ್ತೆ ಅದರ ಮಾರ್ಕೆಟಿಂಗ್ ಬಗ್ಗೆ ಕೂಡ ಅವರು ಹೇಳಬಹುದು. ಅಷ್ಟು ಇಲ್ಲ ಅಂದ್ರೆ ನಾ ರೈತರಿಗೆ ಹೇಳ್ತೀನಿ ಸರ್, ರೈತರೆಲ್ಲರೂ ನಮ್ಮ ಕೃಷಿ ಮಹಾವಿದ್ಯಾಲಯಕ್ಕೆ ಸಂಪರ್ಕಿಸಬಹುದು, ನಮ್ಮ ಕೆವಿಕೆಗೂ ಸಹ ಸಂಪರ್ಕಿಸಬಹುದು, ನಮ್ಮ ವಿಜ್ಞಾನಿಗಳು ಅವ್ರಿಗೆ ಹೆಲ್ಪ್ ಮಾಡ್ತಾರೆ. ಅಂದ್ರೆ ನಮ್ಮ ವಿಜಯಪುರ ಆಕಾಶವಾಣಿ ಕೇಂದ್ರದ ವ್ಯಾಪ್ತಿ ವಿಜಯಪುರ ಜಿಲ್ಲೆ ಇದೆ, ಬಾಗಲಕೋಟೆ ಜಿಲ್ಲೆ ಕೂಡ ಇದೆ. ಬಾಗಲಕೋಟೆ ಜಿಲ್ಲೆಯವರು ಯಾರನ್ನು ಸಂಪರ್ಕಿಸಬೇಕು? ಬಾಗಲಕೋಟೆ ಈಗ ಸರ್ ಬಾಗಲಕೋಟೆ ಹಾರ್ಟಿಕಲ್ಚರ್ ಕಾಲೇಜ್ ಇದೆ ಸರ್ ಯೂನಿವರ್ಸಿಟಿಯಲ್ಲಿ, ಅಲ್ಲಿನೂ ಅವರು ಸಂಪರ್ಕಿಸಬಹುದು ಸರ್. ಅದು ಮೂಲತಃ ಅದು ಅವರು ಬರೀ ಹಣ್ಣಿನ ಸಂಶೋಧನೆ ನಡೆಸ್ತಿರ್ತಾರೆ ಸರ್, ಹೆಚ್ಚಿನವಾಗಿ ಡ್ರೈಲ್ಯಾಂಡ್ ಅಗ್ರಿಕಲ್ಚರ್ ಹಣ್ಣುಗಳು ಯಾವ್ಯಾವ ಬೆಳೆಸಿದ್ರು ಅದರ ಬಗ್ಗೆ ಅವರೆಲ್ಲರೂ ಬಾಗಲಕೋಟೆ ಹಾರ್ಟಿಕಲ್ಚರ್ ಯೂನಿವರ್ಸಿಟಿಗೆ ಸಂಪರ್ಕಿಸ. ಈಗ ನಿಮ್ಮ ಮಾಹಿತಿ ಪ್ರಕಾರ ಭರಮಪ್ಪ ಕಲ್ಲಪ್ಪ ಬಸತಿಯವರು ಒಬ್ಬರೇ ಇದನ್ನು ಬೆಳೆಸ್ತಾ ಇದ್ದಾರೆ? ಹ್ಞೂ ಸರ್. ಅದು ಎಷ್ಟು ವರ್ಷದಿಂದ ಬೆಳೆಸಿದ್ದಾರೆ ಅವರು? 2 ವರ್ಷದಿಂದ ಹಣ್ಣಾಗಿದೆ ಅವರಿಗೆ, ಹಣ್ಣು ಸಿಕ್ಕಿದೆ, ಮಾರಾಟ ಮಾಡ್ತಾ ಇದ್ದಾರೆ. ಸೊ ಇವರಾಗೆ ಇನ್ನು ಹೆಚ್ಚಿನ ರೈತರು ಮುಂದಕ್ಕೆ ಬರಬೇಕಾಗತ್ತೆ. ಇದೊಂದು ಒಳ್ಳೆಯ ಒಂದು ಬೇಸಾಯ ಅಲ್ವಾ? ನೂರು ಪಾಷ ಅವರೇ, ಇದುವರೆಗೆ ನೀವು ಡ್ರ್ಯಾಗನ್ ಹಣ್ಣಿನ ಬಗ್ಗೆ, ಅದರ ಬೇಸಾಯದ ಬಗ್ಗೆ, ಅದರ ಉಪಯೋಗದ ಬಗ್ಗೆ, ಮಾರ್ಕೆಟಿಂಗ್ ಬಗ್ಗೆ ಬಹಳಷ್ಟು ವಿಷಯಗಳನ್ನು ನಮಗೆ ತಿಳಿಸಿದ್ರಿ. ಇದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು ಸರ್. ಇದುವರೆಗೆ ವಿಜಯಪುರ ಕೃಷಿ ಮಹಾವಿದ್ಯಾಲಯದ ವಿದ್ಯಾರ್ಥಿಯಾದ ನೂರ್ ಪಾಷಾ ಅವರೊಂದಿಗೆ ಡ್ರ್ಯಾಗನ್ ಫ್ರೂಟ್ ಕುರಿತು ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ನವೀನ್ ಕುಮಾರ್ ಕದ್ರಿ. ರಾಮಕೃಷ್ಣ ಅವರೇ ಹೇಳಿ. ಎಸ್ಟಿಮೇಟ್ ಓಕೆ, ಆದ್ರೆ ಸಿಮೆಂಟ್ ಅಲ್ಟ್ರಾಟೆಕ್ ಯಾಕೆ ಕಡಿಮೆ ಬೆಲೆದು ನಡೆಯುವುದಿಲ್ವಾ? ಓ ನಡೆಯುತ್ತಲ್ಲ, ಆದ್ರೆ ಎಷ್ಟು ದಿನ? ಯಾವುದೇ ಗ್ಯಾರಂಟಿ ಇಲ್ಲ. ನನ್ನ ಹೆಸರು ಮತ್ತೆ ಮನೆಯ ಕೆಲಸ ನೋಡಿ, ಎರಡೂ ಹಾಳು. ಆದ್ರಿಂದ ಕಡಿಮೆ ಬೆಲೆಯ ಸಿಮೆಂಟ್ ಬಳಸೋದಂದ್ರೆ ನಮ್ಮ ತಲೆ ಮೇಲೆನೆ ಚಪ್ಪಡಿ ಕಲ್ಲು ಎತ್ತಿ ಹಾಕೋದು ತಿಳಿತು ಬಿಡಿ, ಗೊತ್ತಾಯ್ತು. ಹೌದು, ಮನೆ ಕಟ್ಟುವಾಗ ಎಲ್ಲವನ್ನೂ ಬದಲಾಯಿಸಬಹುದು, ಆದ್ರೆ ಸಿಮೆಂಟ್ ಅನ್ನು ಸರ್ವಥಾ ಬದಲಾಯಿಸುವಂತಿಲ್ಲ. ಹಾಗಾಗಿ ಮನೆ ಕಟ್ಟಿಸಿ ಕೇವಲ ಅಲ್ಟ್ರಾಟೆಕ್ ನಿಂದ. ಅಲ್ಟ್ರಾಟೆಕ್ ಬೈಂಡಿಂಗ್ ಪಾರ್ಟಿಕಲ್ಸ್ ಇಟ್ಟಿಗೆಯಿಂದ ಸರಳುಗಳ ತನಕ ಜೋಡಿಸಿ ನಿಮ್ಮ ಮನೆಗೆ ಅಖಂಡ ಬಲಿಷ್ಠತೆಯನ್ನು ನೀಡುತ್ತದೆ. ಅಲ್ಟ್ರಾಟೆಕ್ ಇಂಜಿನಿಯರ್ ಆಯ್ಕೆಯ ದೇಶದ ನಂಬರ್ ಒನ್ ಸಿಮೆಂಟ್. ಕ್ಷಯ ರೋಗಿಗಳು ಬಹುಬೇಗ COVID-19 ತುತ್ತಾಗುತ್ತಾರೆ. COVID-19 ಹಾಗೂ ಕ್ಷಯ ರೋಗದ ಲಕ್ಷಣಗಳು ಬಹುತೇಕ ಒಂದೇ ತರಹ ಇರುತ್ತದೆ. ಕೆಮ್ಮು, ಜ್ವರ, ಗಂಟಲು ನೋವು, ಉಸಿರಾಟದ ತೊಂದರೆ ಕಂಡು ಬಂದಲ್ಲಿ COVID-19 ಹಾಗೂ ಕ್ಷಯ ರೋಗಕ್ಕೆ ತಪಾಸಣೆ ಮಾಡಿಸಿಕೊಳ್ಳಿ. ಕ್ಷಯ ರೋಗಿಗಳು ನಿಯಮಿತವಾಗಿ ಮಾತ್ರೆಗಳನ್ನು ಸೇವಿಸಿ COVID-19 ಹಾಗೂ ಕ್ಷಯ ರೋಗ ನಿರ್ಮೂಲನೆಗೆ ಕೈಜೋಡಿಸಿ ಕರ್ನಾಟಕವನ್ನು ಕೊರೋನಾ ಮತ್ತು ಕ್ಷಯಮುಕ್ತ ಮಾಡೋಣ. ಹೆಚ್ಚಿನ ಮಾಹಿತಿಗೆ ಉಚಿತ ಸಹಾಯವಾಣಿ ಸಂಖ್ಯೆ 104 ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಇನ್ನು ಮುಂದೆ ಕೇಳಿ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಜಮಖಂಡಿ ತಾಲೂಕಿನ ಹುನ್ನೂರು ಗ್ರಾಮದ ಸೋನವ್ವ ಭೋಜಪ್ಪಗೋಳ್ ಮತ್ತು ತಂಡದವರಿಂದ ಚೌಡಕಿ ಪದಗಳು.

ಬ್ರಹ್ಮ ಸಂಭಾ